ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. ಕೋವಿಡ್ 19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ ಸ್ನೇಹಿತರು ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. ಕೋವಿಡ್ 19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. ಕೋವಿಡ್ 19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-528-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಕೇಳುಗರೆಲ್ಲರಿಗೂ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0827-72-200-006. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿ ಬರ್ತಾ ಇದ್ದಾರೆ. ಶ್ರೋತೃಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಕೇಳಿದ್ರೆ ಅನುಭವಿ ರೈತರು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಬಹುದು, ಹಾಗೆ ಆಸಕ್ತ ರೈತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡಬಹುದು. ಗಮನಿಸಿಕೊಳ್ಳಿ, ರೈತ ಮಹಿಳೆಯರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಹಾಗೆ ನಿಮ್ಮ ವಿಶೇಷ ಅನುಭವಗಳಿದ್ರೆ ನಿಮ್ಮದೇ ಪ್ರತ್ಯೇಕವಾದ ಸಂದರ್ಶನವನ್ನು ಮಾಡಿ ಪ್ರಸಾರ ಮಾಡ್ತೀವಿ. ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಜನ ಕೃಷಿಯಲ್ಲಿ ಚೆನ್ನಾಗಿ ತೊಡಸ್ಕೊಂಡಿದ್ದೀರಿ, ಖುಷಿ ಆಗ್ತದೆ. ಕಷ್ಟಗಳ ಮಧ್ಯದಲ್ಲೂ ಶ್ರೇಯಸ್ಸನ್ನು ಕಂಡಿದ್ದೀರಿ, ಮನೆತನಗಳನ್ನು ಬೆಳೆಸ್ಕೊಂಡಿದ್ದೀರಿ. ಇದು ಸಮಾಜಕ್ಕೂ ದೊಡ್ಡ ಕಾಣಿಕೆ, ದೊಡ್ಡ ಹೆಸರು. ಏನೆಲ್ಲ ತೊಂದರೆಗಳ ಮಧ್ಯದಲ್ಲೂ ನೀವೆಲ್ಲ ಬೆಳೀತಿದ್ದೀರಲ್ಲ ರೈತರು, ಅದಕ್ಕೆ ನಿಮಗೆ ಇಡೀ ಸಮಾಜ ನಮಸ್ಕರಿಸುತ್ತೆ. ಭೂಮಿ ತಾಯಿಯ ಚೊಚ್ಚಲ ಮಕ್ಕಳು ನೀವು. ರೈತ ಬಾಂಧವರೇ, ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಇವತ್ತಿಂದು ಮೂಡಿ ಬರ್ತಾ ಇದೆ. ಹಾಗೆ ಪ್ರತಿದಿನ ಉಪಯುಕ್ತ ಕೃಷಿ ಕಾರ್ಯಕ್ರಮಗಳು ಬಿತ್ತರವಾಗ್ತದವೆ. ಕಾರ್ಯಕ್ರಮದಲ್ಲಿ ಇವತ್ತು ಮಾತನಾಡಿ, ಸಂಪರ್ಕ ಮಾಡಿ, ನಿಮ್ಮ ವಿಚಾರಗಳನ್ನು ಹಂಚಿಕೊಳ್ಳೋದ್ರ ಜೊತೆಗೆ ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಹೊಸಬ್ರು ಸಂಪರ್ಕ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ನಮ್ಮ ನಿರಂತರವಾಗಿ ಸಂಪರ್ಕ ಮಾಡೋರು 2000006 2000006 0872 ಇದು STD ಕೋಡು ಮಡಿಕೇರಿದು. ಕರೆಗಳನ್ನು ಮಾಡ್ತಿದ್ದೀರಿ, ಮಾತಾಡ್ತಾ ಹೋಗೋಣ. ನಮಸ್ಕಾರ. ಕಡಿತವಾಯಿತು. 2000006 0872 ಇದು ನಿಮ್ಮ ಸಂಪರ್ಕಕ್ಕಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳೋ ಸಲುವಾಗಿ. ಶ್ರೋತೃಗಳೇ, ನಾಳಿನ ಕಾರ್ಯಕ್ರಮದಲ್ಲಿ ಏನೇನಿದೆ ಅಂತ ಅಂದ್ಕೊಂಡು ನೋಟು ಒಂದು ವಿಚಾರ, ಹಾಗೆ ನಿಮ್ಮ ಕರೆಗಳು ಬರ್ತದವೆ. ನಾಳೆ ಬುಧವಾರ ಪರಿಸರ ಪ್ರಿಯ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ಗುಡ್ಡೆ ಹೊಸೂರು ಸಮೀಪದ ಚಿಕ್ಕ ಬೆಟಗೇರಿಯ ಎಸ್ ವೆಂಕಟೇಶ್ ಅವರು ಚೆನ್ನಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ, ಆಲಿಸಿಕೊಳ್ಳಿ. ಹಾಗೆ ಗುರುವಾರ ಭತ್ತ ಚಿತ್ತ ಈ ಮಾಲಿಕೆಯಲ್ಲಿ ಕೊಡಗಿನಲ್ಲಿ ಭತ್ತದ ಕೃಷಿ ಕುರಿತು ಪನ್ನಂಪೇಟೆಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಡಾಕ್ಟರ್ ಜಯನ್ ಹೊಸಗೌಡರ್ ಅವರು ಮಾತನಾಡಿದ್ದಾರೆ. ನಮಸ್ಕಾರ, ಮಾತಾಡಿ, ಹೇಳಿ ತಮ್ಮ ಹೆಸರು. ದೂರವಾಣಿ ಮಾರ್ಗದಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಆದರೂ ಸಂಪರ್ಕ ಮಾಡಿ ಶ್ರೋತೃಗಳೇ. ಹೊಸಬ್ರಿಗೆ ಅವಕಾಶ ಇದೆ, ನಮ್ಮ ಕೇಳುಗರು ಸಹಕರಿಸ್ತಾರೆ. ನಮಸ್ಕಾರ, ಮಾತಾಡಿ, ಹೇಳಿ ನಿಮ್ಮ ಹೆಸರು. ನಿಮ್ಮ ಹೆಸರು ಹೇಳಿ. ತಿಮ್ಮಯ್ಯನವರ? ತಿಮ್ಮಯ್ಯನವರ? ದಿನು ದಿನು ಅವರ? ಕರಡ. ಯಾವ ತಾಲೂಕು ಬರುತ್ತೆ ಹೇಳಿ? ಮಡಿಕೇರಿ. ಎಷ್ಟು ಜಮೀನಿದೆ ದಿನು ಅವರೇ? ಸರ್, ನಮ್ದು ಕೃಷಿ ಗದ್ದೆ ಒಂದು ಎಕರೆ ಇದೆ. ಒಂದು ಎಕರೆ ಮಾಡಿದ್ದು. ಮತ್ತೆ ಕಾಫಿ 11 ಎಕರೆ ಇದೆ. ಕಾಫಿ 11 ಎಕರೆ ಇದೆಯಾ? ಅದು ಬೇರೆ ಬೇರೆ ಕಡೆ ಇದೆ ಸರ್. ಚೂರು ಚೂರು ಗದ್ದೆ 1 ಎಕರೆ ಇದೆಯಾ? ಗದ್ದೆ 1 ಎಕರೆ. ಹಸಿರು ಎಕರೆ ಮಾಡ್ತಾ ಇರೋದು. ಆದ್ರೆ ಈಗಿನ ಕಾಲದಲ್ಲಿ ನಾವು ಕಷ್ಟಪಟ್ಟು ಮಾಡ್ಬೇಕಾದ್ರೆ ಫುಲ್ ಆನೆ ಇಡ್ದು ಕಾಡು ಕಾಲಿಗಳು ಹಾಳಿ. ಇದನ್ನು ಯಾವ ರೀತಿ ಹೇಳ್ಬೇಕು ಅಂತ ಅರ್ಥ ಆಗ್ತಿಲ್ಲ ಅಲ್ವಾ? ಡಿಪಾರ್ಟ್ಮೆಂಟ್ ಅವರಿಗೆ ಎಷ್ಟು ಇದು ಮಾಡಿದ್ರು, ಒಂದು ವರ್ಷ ಕಳೆದು 2 ವರ್ಷ ಕಳೆದು ಒಂಚೂರು ಪರಿಹಾರ ಕೊಡ್ತಾರೆ. ಅದು ರೈತರಿಗೆ ತುಂಬಾ ಆಗ್ತದೆ. ಮಲೆನಾಡಿನ ಶಾಶ್ವತವಾದ ಸಮಸ್ಯೆನೇ ಇದು. ಈ ಆನೆಗಳಿಗೆ ಸರ್ಕಾರ ಏನಾದ್ರೂ ಒಂದು ಕಾರ್ಯಕ್ರಮ ಇಟ್ಕೊಂಡು ಇದನ್ನ ಮಾಡ್ಬೋದು. ಏನೆಲ್ಲ ಅಲ್ಲ, ಏನೆಲ್ಲ ಮಾಡ್ತಿದಾರೆ, ಇಲ್ಲ ಮಾಡ್ತಾ ಇಲ್ಲ ಅನ್ನೋದಕ್ಕಿಂತ ಏನೆಲ್ಲ ಮಾಡ್ತಿದಾರೆ ಅದ್ರ ಮೀರಿ ಹೋಗ್ತಾ ಇದೆ ಸಮಸ್ಯೆ. ಅದು ಮಾಡೋ ಕಾರ್ಯಕ್ರಮಗಳು ಇರ್ಲಿ ಇರ್ಲಿ, ಆ ಸಮಸ್ಯೆ ಮಾತಾಡೋದಕ್ಕಿಂತ ನಿಮ್ಮ ವಿಚಾರ ಹೇಳಿ. ನೀವು ದನಕರುಗಳೇನಾದ್ರೂ ಇಟ್ಕೊಂಡಿದ್ರ? ಎಷ್ಟು ದನಕರುಗಳಿದಾವೆ? ಹಸುಗಳು ಸರಿ ಕೇಳ್ತಾ ಇಲ್ಲ. ಒಂದೇ ಹಸು ಇದೆಯಾ? ದಿನವರೇ ನಿಮಗೆ ಒಂದು ಪ್ರಶ್ನೆ. ತಮಗೆ ಜೇನು ಸಾಕಾಣಿಕೆ ತಮಗೆ ಅಭ್ಯಾಸ ಇದೆ ಅಥವಾ ನೋಡಿದಿರಿ ಅಲ್ವಾ? ಜೇನು ಸಾಕಾಣಿಕೆ ಪರಿಚಯ ಇದೆ ಅಲ್ವಾ ನಿಮಗೆ? ಪರಿಚಯ ಇದೆ ಅಲ್ವಾ? ನಿಮ್ದು ಸಂಪರ್ಕ ಯಾಕೋ ಅಷ್ಟು ಚೆನ್ನಾಗಿಲ್ಲ. ಇನ್ನೊಂದ್ ಸ್ವಲ್ಪ ಆ ಕಡೆ ಕಡೆಗೆ ಓಡಾಡ್ತೀರ ನೋಡಿ. ನಿಜ ನಿಜ ನಿಜ. ಈ ಥೈಸಾಕ್ ಬ್ರೂಡ್ ಕಾಯಿಲೆ ಅಂತ ಅನ್ಕೊಂಡು ಕೇಳಿದಿರಿ ಅಲ್ವಾ ಜೇನಿನಲ್ಲಿ? ಥೈಸಾಕ್ ಬ್ರೂಡ್ ಕಾಯಿಲೆ ಜೇನು ನೊಣಗಳಿಗೆ ಕಾಣಿಸುತ್ತಂತ ನೀವು ಕೇಳಿದಿರಲ್ವಾ? ನೊಣಗಳು ಸಾಯೋದು. ಅದು ಮೊಟ್ಟ ಮೊದಲು ಯಾವ ದೇಶದಲ್ಲಿ ಕಾಣಿಸ್ತು ಅಂತ ಹೇಳ್ಬೋದಾ? ಥೈಸಾಕ್ ಅನ್ನೋದ್ರಲ್ಲಿ ಸ್ವಲ್ಪ ಉತ್ತರ ನಿಮ್ಗೆ ಸಿಗುತ್ತೆ. ಇಲ್ಲ, ಥೈ ಅನ್ನೋ ಒಂದು ಅಕ್ಷರದಿಂದ ಶುರುವಾಗುತ್ತೆ ಆ ದೇಶ. ಹೌದು, ಥೈಲ್ಯಾಂಡ್. ಸರಿಯಾಗಿ ಹೇಳಿದ್ರಿ. ಸ್ವಲ್ಪ ಸೂಕ್ಷ್ಮವಾಗಿ ದಾರಿ ತೋರಿಸ್ಬಿಟ್ರೆ ಹೇಳ್ಕೊಂಡ್ಬಿಡ್ತೀರಿ ಅಲ್ವಾ? ಇಲ್ಲ ಮಾತಾಡೋಣ, ಇಲ್ಲ ಮುಂದಿನ ಕರೆ ಮುಂದಿನವರು ಮಾತಾಡ್ತಿರ್ತಾರೆ, ಮಾತಾಡೋಣ ಆಮೇಲೆ. ಕೇಳಿದ್ರೆ ನಿಮ್ಮ ವಿಚಾರಗಳು ಸಂಕ್ಷಿಪ್ತವಾಗಿದ್ರೆ ಮತ್ತೊಬ್ರು ಸಂಪರ್ಕ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ, ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಆಗ್ತದೆ. ಮುಂದಿನ ಕರೆ. ನಮಸ್ಕಾರ, ಮಾತಾಡಿ, ಹಲೋ ಹೇಳಿ, ತಮ್ಮ ಹೆಸರು? ಹೆಸರೇನಂದ್ರಿ? ವಲ್ಲೀಶ. ಇನ್ನೊಂದ್ಸಾರಿ? ವಲ್ಲೀಶ್. ವಲ್ಲೀಶ? ಹೌದು. ಓಕೆ, ಎಲ್ಲಿಂದ ವಲ್ಲೀಶಣ? ಬೆಟ್ಟದಪುರ. ಬೆಟ್ಟದಪುರ. ಬೆಟ್ಟದಪುರ ಯಾವ ತಾಲೂಕಿಗೆ ಬರುತ್ತೆ ಹೇಳಿ? ಪಿರಿಯಾಪಟ್ಟಣ ತಾಲೂಕು. ಪಿರಿಯಾಪಟ್ಟಣ ತಾಲೂಕು. ಅರಕಲಗೂಡು ತಾಲೂಕಿನಲ್ಲಿರುವ ಒಂದು ಬೆಟ್ಟದಪುರ ಇದೆ ಅಲ್ವಾ? ಇಲ್ಲ, ಅದು ಪಿರಿಯಾಪಟ್ಟಣ ತಾಲೂಕು. ಅದು ಅದು ಅರಕಲಗೂಡು ತಾಲೂಕು ಅಂದ್ರೆ ರಾಮನಾಥ್ಪುರ ಬರುತ್ತೆ ಅಲ್ಲಿ. ಹೌದಾ, ಅದು ಪಿರಿಯಾಪಟ್ಟಣ ಬರುತ್ತಾ? ರಾಮನಾಥ್ಪುರ ಅರಕಲಗೂಡು ತಾಲೂಕು. ಬೆಟ್ಟದಪುರ ಅನ್ನೋದು ಅರಕಲಗೂಡು ತಾಲೂಕಿನಲ್ಲಿ ಇಲ್ಲ ಅಂತ ಹೇಳ್ತೀರಾ? ಇಲ್ಲ ಇಲ್ಲ, ಪಿರಿಯಾಪಟ್ಟಣ ತಾಲೂಕು ಹೋಗ್ಬಿರುತ್ತೆ. ವಲೀಶ್ ಅವರು ಎಷ್ಟು ಎಕರೆ ಜಮೀನ್ ಇದೆ, ಏನೇನ್ ಬೆಳಿತೀರಿ ಹೇಳಿ? ನಮ್ಗೆ ಎರಡು ಮುಕ್ಕಾಲ ಎಕರೆ ಜಮೀನ್, ಒಂದು ಮುಕ್ಕಾಲ ಎರಡು ಮುಕ್ಕಾಲ ಎಕರೆ ಜಮೀನ್ ಇದೆ. ಭತ್ತ ಬೆಳಿತೀವಿ, ರಾಗಿ, ಹುರುಳಿ ಕಾಳು, ಹೆಸರು, ಉದ್ದು, ಈ ರೀತಿ ಕಾಳುಗಳು ಬೆಳಿತೀವಿ, ಎಳ್ಳು, ಜೋಳ, ಮೆಕ್ಕೆಜೋಳ. ಹೌದ್ರಾ? ಹಸುಗಳು, ಹಸುಗಳು, ಎಮ್ಮೆಗಳು? ಹಸು ಇದೆ ಸರ್, ಎರಡು ಎರಡು ಇದೆ. ಪಿರಿಯಾಪಟ್ಟಣ ತಾಲೂಕಿನಲ್ಲಿ ನಮ್ಮ ಕೇಳುಗರು ಇದ್ದಾರೆ ಅಲ್ವಾ? ತಾವು ಕಾರ್ಯಕ್ರಮ ಚೆನ್ನಾಗಿ ಕೇಳುತ್ತಲ್ಲ ಅಲ್ವಾ? ಕಾಫಿ, ಮೆಣಸು, ಏಲಕ್ಕಿ ಬೆಳೆಗಳ ಒಂದು ಪರಿಚಯ ಹೇಗಿರುತ್ತೆ ನೋಡೋಣ ಅಂತ. ಹಾಗೆ ಹಾಗೆ, ನೀವು ಹಾಕಬಹುದು, ನಿಮ್ಮಲ್ಲಿನೂ ಕಾಫಿ ಬರುತ್ತೆ. ಒಂಥರ ಅರೆಮಲ್ನಾಡು ಬಯಲು ಸೀಮೆ ಆಗೋಗ್ಬಿಟ್ಟಿದೆ. ಅಲ್ಲಿ ಮಲೆನಾಡಿನ ಒಂದು ಪರಿಸರವನ್ನ ಸೃಷ್ಟಿ ಮಾಡ್ಕೊಂಡು ನೀವು ಕಾಫಿ ಬೆಳಿಬಹುದು, ಕಾಳ್ಮೆಣಸು ಬೆಳಿಬಹುದು, ಏಲಕ್ಕಿನೂ ಬೆಳ್ಕೋಬಹುದು. ಒಬ್ರು ಬೆಳೆದಿದ್ದಾರೆ, ಭೂಮಿ ಮೇಲೆ ಹೋಗುತ್ತೆ. ಕೆಲವು ಕಡೆ ಭೂಮಿ ಹಳ್ಳ ಇರುತ್ತಲ್ಲ, ಅಲ್ಲಿ ಸ್ವಲ್ಪ ನೀರ್ ಚೆನ್ನಾಗಿರೋ ಕಡೆ ಬರುತ್ತೆ ಅಲ್ವಾ? ಹೌದು. ವಲೀಶ್ ಅವರ ಒಂದು ಪ್ರಶ್ನೆ ತಮಗೆ ಹೇಳಿ ಸರ್. ರಾಮನಗರದಲ್ಲಿ ಒಂದು ದೊಡ್ಡ ಮಾರುಕಟ್ಟೆ ಇದೆ, ಅದ್ ಯಾವುದು? ರೇಷ್ಮೆ. ರೇಷ್ಮೆ ಅಲ್ವಾ? ರೇಷ್ಮೆ ಗೂಡುಗಳ ಮಾರಾಟಕ್ಕೆ ಇರುವ ಮಾರುಕಟ್ಟೆ ಅಲ್ವಾ? ಹೌದು. ನೋಡಿದೀರಾ? ಹೋಗ್ ಬನ್ನಿ, ಹೋಗ್ ಬನ್ನಿ. ಎಂತ ದೊಡ್ಡ ಮಾರುಕಟ್ಟೆ ಅಂತಂದ್ರೆ, ನಾವು ಎಲ್ಲೆಲ್ಲ ಹೋಗಿ ಬರ್ತೀವಿ, ಅದು ಕುತೂಹಲಕ್ಕೂ ಆಸಕ್ತಿಗೂ ತಿಳ್ಕೊಳ್ಳಿಕ್ಕೂ. ಇದು ಕೃಷಿ ಸಂಬಂಧಪಟ್ಟಂತ ಮಾರುಕಟ್ಟೆ, ಬಹಳ ದೊಡ್ಡ ಮಾರುಕಟ್ಟೆ, ಇಡೀ ದೇಶದಲ್ಲೇ ನಿರ್ಮಾಣ ಆಗಿರುವ ದೊಡ್ಡ ಮಾರುಕಟ್ಟೆ. ಹೌದು, ಬಹಳ ದೊಡ್ಡದು, ಬಹಳ ದೊಡ್ಡ ಮಾರುಕಟ್ಟೆ. ರಾಜ್ಯಕ್ಕೆ ದೊಡ್ಡದು ಇಲ್ಲ, ಅದು ಏಷ್ಯಾ ಖಂಡದಲ್ಲೇ ಬಹಳ ದೊಡ್ಡ ಮಾರುಕಟ್ಟೆ ಅನ್ಕೊಂಡು ಹೇಳೋದಿದೆ. ಆದ್ರೆ ನಮ್ಮ ದೇಶದಲ್ಲೇ ಅತಿ ದೊಡ್ಡ ಮಾರುಕಟ್ಟೆ ರಾಮನಗರದ ರೇಷ್ಮೆ ಗೂಡುಗಳ ಮಾರುಕಟ್ಟೆ. ಹೌದು, ರೇಷ್ಮೆನು ನೀವು ಬೆಳಿಬಹುದು. ರೇಷ್ಮೆನು ಅದಲ್ದೇನೆ ಇವಾಗ ಹಳ್ಳಿ ಕಾರು ಇಂತದೆಲ್ಲ ಇದೆಯಲ್ಲ, ಅದೆಲ್ಲ ಅಲ್ಲೇ ಜಾಸ್ತಿ ಇರೋದು ಅಲ್ವಾ? ನೋಡಿ ನೋಡಿ, ಮೊದಲು ಬೆಟ್ಟಪುರ, ಪಿರಿಯಾಪಟ್ಟಣ ಈ ಕಡೆ ಸೈಡ್ ಎಲ್ಲ ಜಾಸ್ತಿ ಇತ್ತು. ಅಂದ್ರೆ ಈಗ್ಲೂ ಕೊಣನೂರು ಈ ಕಡೆನೆ ಸ್ವಲ್ಪ ಇದೆ, ಸ್ವಲ್ಪ ಸ್ವಲ್ಪ. ಹೌದು. ಆದ್ರೆ ಇವಾಗ ರಾಮನಗರ ಆ ಕಡೆನೆ ಜಾಸ್ತಿ ಹಳ್ಳಿ ಕಾರು ದನಗಳು, ನಮ್ಮ ನಾಡು ತಳಿ ದನಗಳೆಲ್ಲ ಅಲ್ಲೇ ಜಾಸ್ತಿ. ನೀವು ಎರಡು ಹಸುಗಳು ಅಂತಂದ್ರೆ ಯಾವ ತಳಿ ಹಸುಗಳು? ನಮ್ದು ಮೊದಲೆಲ್ಲ ನಾಡು ತಳಿ ದನ ಇಟ್ಕೊಂಡಿದ್ದು, ಈಗ ಒಂದು ನಾಲ್ಕು ವರ್ಷದಿಂದ ಈಚೆಗೆ ಹೆಚ್ಎಫ್ ಮತ್ತೆ ಜರ್ಸಿ ಬಂದಿದೆ. ಓಹೋ, ಸರಿನೇ. ಒಳ್ಳೇದಾಗ್ಲಿ, ಆಸಕ್ತಿಯಿಂದ ನೀವು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ರಿ ಅಂತ ಅನ್ಕೊಂಡು ನಿಮ್ಮ ಮಾತುಗಳಿಂದ ವ್ಯಕ್ತವಾಗ್ತಾ ಇದೆ. ಶುಭವಾಗ್ಲಿ ವಲೀಶ್ ಅವರೇ, ನಮಸ್ಕಾರ, ಧನ್ಯವಾದ. ಕೇಳಿದ್ರೆ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. 20006 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. 08272. ನಮಸ್ಕಾರ, ಮಾತಾಡಿ, ಹೇಳಿ. ನಮಸ್ತೆ ಸರ್, ಚಂದ್ರು ಸರ್. ಚಂದ್ರು ಅವರು? ಹೌದು ಚಂದ್ರು ಅವರು. ಮಳೆ ಬಂತ? ಮಳೆ ಮೂರು ದಿವಸ ಬಂತು ಸರ್. ಹೌದಾ? ಬೇಕಾಗಿತ್ತು ಅಲ್ವಾ? ಹೌದು ಸರ್. ಮಾಡಾದೆ. ಹಾ ಹಾ ಹಾ, ಇನ್ನೂ ಬರುತ್ತೆ ಅಲ್ವಾ? ಹೌದು ಸರ್. ಹೌದು ಹೌದು, ಅದ್ವಾದ ಮಳೆ ಆಯ್ತು ಸರ್, ಮೂರು ದಿವಸ ಅಲ್ವಾ? ಮುಂಗಾರ ಮಳೆ. ಹೌದು ಚಂದ್ರು, ಒಂದು ಪ್ರಶ್ನೆ ತಮಗೆ ಹೇಳಿ. ಪ್ರಪಂಚದ ಭೌಗೋಳಿಕ ಪ್ರದೇಶದಲ್ಲಿ ನಮ್ಮ ದೇಶದ್ದು ಎಷ್ಟು ಪಾಲು? ಒಟ್ಟು ಪ್ರಪಂಚದಲ್ಲಿ ನಮ್ಮ ದೇಶದ ಭೌಗೋಳಿಕ ಪ್ರದೇಶ ಎಷ್ಟು ಪಾಲು ಇದೆ? ಕೃಷಿ ಮಾಡೋದ ಸರ್? ಅಲ್ಲ, ಭೌಗೋಳಿಕ ಅಂದ್ರೆ ಎಲ್ಲದು ಸೇರಿಬಿಡ್ತು, ಪಟ್ಟಣ, ನಗರ, ಹಳ್ಳಿ, ಕೃಷಿದ್ದು, ಬಂಜರು ಭೂಮಿ, ಅರಣ್ಯ, ಎಲ್ಲದೂ ಸೇರಿ ಪ್ರಪಂಚದ ಒಟ್ಟು ಭೌಗೋಳಿಕ ಪ್ರದೇಶದಲ್ಲಿ ನಮ್ಮ ದೇಶದ್ದು ಎಷ್ಟು ಪಾಲು ಅಂತ ಅನ್ಕೊಂಡು ಪ್ರಶ್ನೆ ಹೇಳ್ಬೇಕು ಸರ್. ಹೆಕ್ಟೇರ್ ಅಲ್ಲ, ಶೇಕಡ? ಶೇಕಡ ಶೇಕಡ ನೂರರಷ್ಟು. ಹಾ, ಎಷ್ಟು? ನೂರರಷ್ಟು. ನೂರ? ನೂರಲ್ಲ, ಪ್ರಪಂಚದಲ್ಲಿ ಇರುವ ಒಟ್ಟು ಭೂಮಿಯ ವಿಸ್ತೀರ್ಣದಲ್ಲಿ ನಮ್ದು ಎಷ್ಟು ಅಂತ ಅನ್ಕೊಂಡು ನೂರ ಹೆಂಗ್ ಬರುತ್ತೆ? ಇಡೀ ಪ್ರಪಂಚನ ನಮ್ದು ಅಂತ ಹೇಳ್ಬಿಟ್ರಿ ನೀವು. ಶೇಕಡ 15ರಷ್ಟು ಸರ್. ಹಾ ಹಾ ಹಾ, 15 ಹೆಚ್ಚಿಗೆ ಆಯ್ತು. ನೋಡೋಣ, ಮುಂದೆ ಅವರು ಕರೆ ಮಾಡ್ತಾರಲ್ಲ, ಮಾತಾಡ್ತಾ ಅವ್ರ ಜೊತೆಗೆ ಉತ್ತರ ತಿಳಿಸ್ತೀವಿ. ಹಾ, ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ನಿಮ್ಮ ಮುಂದೆ ಪ್ರಶ್ನೆ ಇದೆ, ಪ್ರಪಂಚದ ಭೌಗೋಳಿಕ ಪ್ರದೇಶದಲ್ಲಿ ನಮ್ಮ ದೇಶದ್ದು ಎಷ್ಟು ಪಾಲು ಶೇಕಡ ಹೇಳ್ಬೋದಾ ನೋಡಿ. ಕರೆ ನಮಸ್ಕಾರ, ಮಾತಾಡಿ, ಹೇಳಿ. ನಮಸ್ಕಾರ, ಮಾತಾಡಿ, ಕೇಳ್ತಾ ಇದೆಯಾ? ಹಲೋ. ಹಾ ಮಾತಾಡಿ, ತಮ್ಮ ಹೆಸರು? ಹಲೋ. ಹಾ ಹೇಳಿ, ಮಾತಾಡಿ, ತಮ್ಮ ಹೆಸರು? ಹೆಸರು ಇನ್ನೊಂದ್ಸರಿ? ಇನ್ನೊಂದ್ಸರಿ ಹೇಳಿ. ರಂಗಪ್ಪನಾ? ಚಂಗಪ್ಪ. ಚಂಗಪ್ಪನವರು. ಅದೇ ಅದು ಸ್ವಲ್ಪ ಹಿರಾಪೇಟೆ ತಾಲೂಕಿಂದ ಹೊರಗುಂದ ಗ್ರಾಮ. ಒಳಗುಂದನಾ? ಹೊರಗುಂದ ಗ್ರಾಮ. ಹೊರಗುಂದ? ಹೊರಗುಂದನಾ? ಅವರೇಗುಂದ. ಅವರೇಗುಂದ, ಓಕೆ. ವಿರಾಜಪೇಟೆ ತಾಲೂಕು. ಚಂಗಪ್ಪನವರು, ತಮ್ದು ಎಷ್ಟು ಎಕರೆ ತೋಟ, ಜಮೀನು, ಗದ್ದೆ, ಹಸು ಕರುಗಳು ಎಲ್ಲ ಹೇಳಿ. ನಮ್ದು ಒಂದು 3 ಎಕರೆ. ಮೂರೆಕರೆನಾ? ಹೌದು. ಹಾ ಹಾ, 3 ಎಕರೆ ತೋಟ. ಹೌದು, ತೋಟ. ಗದ್ದೆ? ಗದ್ದೆ ಇಲ್ಲ. ಗದ್ದೆ ಇಲ್ವೇ ಇಲ್ಲ? ಗದ್ದೆ ಇಲ್ಲ. ಕೆಲವೊಬ್ರು ಬೇರೆಯವ್ರದ್ದು ಮಾಡೋದಿದೆ, ನೀವು ಆ ತರ ಏನು ಮಾಡ್ತೀರಾ ಅಥವಾ ಬೇಡ ಅನ್ಕೊಂಡು ಸುಮ್ಮನಿದ್ದೀರಾ? ಇಲ್ಲ ಇಲ್ಲ, ನಾವು ಇದರಲ್ಲಿ ನಮ್ಮ ತೋಟದಲ್ಲಿ ನಾವು ಕೆಲಸ ಮಾಡ್ಕೊಂಡಿದ್ದೀವಿ. ಓಹೋ, ಈಗ ಅಕ್ಕಿ ಅದೆಲ್ಲ ಬೇರೆ ಕಡೆಯಿಂದ ತಗೊಳ್ತೀರಿ ಅಲ್ವಾ? ಹೌದು, ತಗೊಳ್ಬೇಕು. ಹಸುಗಳು ಏನಾದ್ರೂ ಇಟ್ಕೊಂಡಿದ್ದೀರಾ? ಹಸುಗಳೊಂದು 3 ಇದಾವೆ. 3 ಹಸುಗಳಿದಾವೆ. ಹ್ಮ್, ತೋಟ ಅಂದ್ರೆ ಕಾಫಿ, ಕಾಳ್ಮೆಣಸು ಮತ್ತೆ ಅಡಿಕೆ, ಬಾಳೆ ಏನಾದರೂ ಹೇಳಿ. ಹೌದೌದು, ಅದು ಅಡಿಕೆ ಎಲ್ಲ ನಮ್ಮ ಖರ್ಚು ಸ್ವಲ್ಪ ಇದೆ. ಹಾ ಹಾ, ಅಡಿಕೆ ಮತ್ತು ಬಾಳೆ. ಹ್ಮ್ ಹ್ಮ್, ಬಾಳೆ, ಕಾಳ್ಮೆಣಸು ಇದೆ. ಕಾಳ್ಮೆಣಸು ಎಷ್ಟು ಬರುತ್ತೆ? ಕಾಳ್ಮೆಣಸು ಒಂದು ಅದು ಎವರೇಜ್ ಹೇಳಕ್ಕಾಗಲ್ಲ, ವರ್ಷ ವರ್ಷ ಸ್ವಲ್ಪ ಕಡಿಮೆ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾ ಹಾ, ಅದೊಂದು 3 ಗಂಟೆ 4 5 ಗಂಟೆ ಬರ್ತಾ ಇರುತ್ತೆ. ಹಾ, 5 ಗಂಟೆ ಆದ್ರೂ ಒಳ್ಳೇದೇ. ಹ್ಮ್, ಕಾಫಿ ಎಷ್ಟು ಬರುತ್ತೆ 3 ಎಕರೆಯಲ್ಲಿ? ಕಾಫಿ ಅದು 70 ಬ್ಯಾಗೆಲ್ಲ ಬರ್ತದೆ. ಹಾ ಒಳ್ಳೇದೇ, ಪರವಾಗಿಲ್ಲ. ಹ್ಮ್, 20-25 ಚೀಲ ಸರಾಸರಿ ಪಡ್ಕೊಳ್ಳೋದಿದೆ ಇಳುವರಿ. ಹ್ಮ್, ನೀವೇ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ರಿ, ಮತ್ತೆ ಆಳು ಕಾಳುಗಳ ಮೇಲೆ ಅವಲಂಬನೆ ಕಡಿಮೆ, ಚೆನ್ನಾಗಿದೆ ಜೀವನ ಅಲ್ವಾ? ಹೌದು. ನಾವಂದ್ರೆ ನಮ್ದೊಂದು ಅರಣ್ಯ ಪ್ರದೇಶ ಮಧ್ಯದಲ್ಲಿದ್ವಿ. ಹಾ ಹಾ, ಅರಣ್ಯದ ಮಧ್ಯದಲ್ಲಿ. ಹಾ, ಅರಣ್ಯದ ಮಧ್ಯದಲ್ಲಿ ಇದೀರಿ? ಓಹೋ, ಸುಖವಾಗಿದ್ದೀರಿ ಅಂದಂಗಾಯ್ತು. ಆನೆಗಳು ಎಲ್ಲ ಗಾಟಿ ಎಲ್ಲ ಕಾಡು ಪ್ರಾಣಿಗಳಿದ್ದಾವೆ. ಕಾಡು ಪ್ರಾಣಿಗಳು ಆಗಿಂದಾಗಿ ಬರ್ತಾ ಇರ್ತಾವೆ, ಮಾತಾಡ್ತಾ ಇರ್ತವೆ, ನೀವು ಮಾತಾಡಿಸ್ತೀರಿ ಅವುಗಳನ್ನ? ನಮಗೆ ಅದು ಉದ್ಯೋಗ ಅಲ್ವಾ? ಹೌದು. ಆದ್ರೂ ಅಂತ ತೊಂದ್ರೆ ಇಲ್ಲ ಅಂತ ಅನ್ಸುತ್ತೆ ನಿಮಗೆ? ಕಾಡು ಮಧ್ಯದಲ್ಲಿ ಇದ್ರು ಅವುಗಳನ್ನ ನೋಡ್ತಾ ಇದ್ರು ಯಾವಾಗ ಒಂದ್ಸರಿ ಬರ್ತಾವೆ ಹೋಗ್ತವೆ ಅಲ್ವಾ? ಮತ್ತೆ ಪಂಚಾಕಿದ್ವಿ. ಹಾ ಹಾ, ಬಾಳೆ ಹಾಕಿದ್ವಿ. ಬಾಳೆ ಹಾಕೊಂಡ್ರು ಆನೆಗಳು ಅಥವಾ ಬೇರೆ ಪ್ರಾಣಿಗಳು ಬಂದು ಲೂಟಿ ಮಾಡೋದು ಅಥವಾ ತೊಂದರೆ ಕೊಡೋದು ಮಾಡಿಲ್ವಾ? ಮಾಡ್ತಾ ಇತ್ತು, ತುಂಬಾ ಮಾಡ್ತಾ ಇತ್ತು, ರಗಳೆ ಆಗ್ತಿತ್ತು. ಮತ್ತೆ ಈಗ ಅದು ಸಂಸ ಹಾಕಿದ್ವಿ, ಮತ್ತೆ ನಾವು ಸ್ವಲ್ಪ ಎಚ್ಚರಿಕೆ ಇರ್ತೇವೆ. ಓಹೋ, ಎಚ್ಚರಿಕೆ ಹೆಂಗೆ? ಎಚ್ಚರಿಕೆ ಇರುವಾಗ ಸ್ವಲ್ಪ ಬರೋದಿಲ್ಲ. ಎಚ್ಚರಿಕೆ ಅಂದ್ರೆ ಹೆಂಗೆ? ಸದ್ದು ಮಾಡ್ತೀರಿ? ನಾಯಿಗಳನ್ನ ಇಟ್ಕೊಂಡಿದ್ದೀರಾ? ಮತ್ತೆ ಮುಳ್ಳಂದಿ ತುಂಬಾ ತೊಂದ್ರೆ. ಓಹೋ, ಮುಳ್ಳು ಹಂದಿದ್ದು ತೊಂದ್ರೆ. ಹ್ಮ್, ನೋಡಿ ಏನೆಲ್ಲ ಸಮಸ್ಯೆ ಇದೆ ಕೃಷಿಯಲ್ಲಿ, ಆದ್ರೂ ನೀವು ಬಿಡೋದಿಲ್ಲ ಅಲ್ವಾ? ಹೌದೌದು, ಹೌದು ಅಲ್ಲ, ನಿಮ್ಮ ಜೀವನ ಹೇಗೆ ಮುಖ್ಯನೋ ಹೌದೌದು. ಹಾಗೆ ಪರಿಸರವಾದಿಗಳು ಅಥವಾ ನಿಸರ್ಗದಲ್ಲಿರುವ ಅನೇಕ ಜನ ಮಾತಾಡೋದಿದೆ, ನಿಸರ್ಗ ಪ್ರೇಮಿಗಳು, ಪ್ರಾಣಿಗಳು ಪಕ್ಷಿಗಳು ಬದುಕ್ಬೇಕಲ್ಲ, ಅವು ಎಷ್ಟು ಕಷ್ಟಪಟ್ಟು ಜೀವನ ಮಾಡ್ತಾವೆ ನೋಡಿ. ಯಾರು ಬೇಡ ಬೇಡ ಅಂತಂದ್ರೆ ಅವೆಲ್ಲಿ ಹೋಗ್ಬೇಕು? ಎದುರಿಸೋದು, ಹೊಡೆಯೋದು, ಬಡಿಯೋದು, ಇನ್ನೊಂದೇನೋ ಮಾಡೋದು ಹೋದ್ರೆ ಎಷ್ಟು ಸಮಸ್ಯೆ ಅಂತ ಅನ್ಕೊಂಡು ಮಾತಾಡೋದಿದೆ. ನಾವಿಷ್ಟೇ ಪ್ರಯತ್ನ ಪಟ್ಟು ಕೂಡ ಈಗ ಎಲ್ಲಕ್ಕೂ ಸ್ವಲ್ಪ ಸ್ವಲ್ಪ ಅತಿ ಆಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ಹೌದು ಹೌದು. ಚಂಗಪ್ಪನವರೇ, ಪ್ರಶ್ನೆ ತಮಗೆ ಕೇಳಿರಬೇಕು, ಪ್ರಪಂಚದ ಭೌಗೋಳಿಕ ಪ್ರದೇಶದಲ್ಲಿ ನಮ್ಮ ದೇಶದ ಭೌಗೋಳಿಕ ಪ್ರದೇಶ ಎಷ್ಟು ಶೇಕಡವಾರು ಅಂತ ಏನಾದರೂ ಹೇಳ್ಬೋದಾ ತಾವು? ಇಲ್ಲ, ಒಂದು ಅಂದಾಜು ಹೇಳಿ, ಒಂದು ಸಂಖ್ಯೆನ. ಇಲ್ಲ, ಒಂದು ಸಂಖ್ಯೆನ ಹೇಳಿ ನೋಡೋಣ. ಪ್ರಶ್ನೆ, ಈಗ ಇಡೀ ಪ್ರಪಂಚದ ಒಟ್ಟು ಭೂಮಿಯಲ್ಲಿ ನಮ್ಮ ದೇಶದ್ದು ಎಷ್ಟು ಶೇಕಡ? ಅಲ್ಲ, ಕೆಲವೊಂದ್ಸರಿ ಉತ್ತರ ಗೊತ್ತಿರುತ್ತೆ, ಏನ್ ತಪ್ಪಾದಿತ್ತು ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ ಅಲ್ವಾ? ಇಲ್ಲ, ಗೊತ್ತಿರುತ್ತೆ, ಎಷ್ಟೋ ಜನ ಓದ್ದೇ ಇದ್ರು ಒಂದ್ 2-3 ಶೇಕಡ ಇರ್ಬೋದು, 5-10 ಶೇಕಡ ಇರ್ಬೋದು ಅಂತ ಹೇಳ್ತಾರೆ. ಉತ್ತರ ಶೇಕಡ 2.4 ಅಂದ್ರೆ ಇಡೀ ಪ್ರಪಂಚದ ಭೂಭಾಗ 100 ಹೆಕ್ಟೇರ್ ಇದೆ ಅಂತ ಅನ್ಕೊಳ್ಳಿ, ಅದರಲ್ಲಿ 2.4 ಹೆಕ್ಟೇರ್ ನಮ್ದು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಜನಸಂಖ್ಯೆ ನೋಡಿದ್ರೆ 17.5% ಜಾನುವಾರುಗಳು, 15% ಅರಣ್ಯ, 1.5% ಇದೆ ಒಟ್ಟು ಪ್ರಪಂಚದಲ್ಲಿ. ಆಗ್ಲಿ ಚಂಗಪ್ಪನವ್ರೆ, ಧನ್ಯವಾದ, ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ ಕೇಳಿದ್ರೆ, ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡ್ ಬರ್ತಾ ಇದೆ. ಆಸಕ್ತ ರೈತರು ಮಾತನಾಡಿ, ಅನುಭವಿ ರೈತರು ತಮ್ಮ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ಪ್ರಸ್ತಾಪ ಮಾಡೋದ್ರ ಮೂಲಕ ನಮ್ಮ ಶ್ರೋತೃಗಳಿಗೆ ವಿಚಾರಗಳನ್ನು ತಿಳಿಸ್ಬೋದು. ಕರೆ ಮುಂದಿಂದು. ನಮಸ್ಕಾರ, ಮಾತಾಡಿ, ಹೇಳಿ. ಹಲೋ, ತಮ್ಮ ಹೆಸರು? ಸರ್, ಮಡಿಕೇರಿ ತಾಲೂಕು ಅರೆಕಾಡು ಗ್ರಾಮದಿಂದ ಕಾಳಯ್ಯ. ಕಾಳಯ್ಯನವರು? ಅರೆಕಾಡ ಅವರೆಕಾಡ? ಅರೆಕಾಡು, ಅರೆಕಾಡು, ಮರಗೋಡು ಹತ್ರ ಅರೆಕಾಡು. ಸರ್, 60 ವಯಸ್ಸು, ಒಂದ್ 7 ಎಕರೆ ತೋಟ ಇದೆ, ಕಾಫಿ ತೋಟ. ಮೊದಲು ಗದ್ದೆ ಇತ್ತು 20 ವರ್ಷ ಮೊದಲು, ಈಗ ಹೇಳಲಿಕ್ಕೆ ನಾಚಿಕೆ ಆಗ್ತಾ ಇದೆ. ತೋಟ ಮಾಡ್ಬಿಟ್ಟಿದೀನಿ, ಅಡಿಕೆ ತೋಟ. ಇಲ್ಲ ಬಿಡಿ, ಏನ್ ನಾಚಿಕೆ ಅನ್ನೋದಕ್ಕಿಂತ ಕೆಲವೊಂದು ಅನಿವಾರ್ಯಗಳು. ಒಬ್ಬನೇ ಅದರಲ್ಲಿ ದುಡಿಯಕ್ಕೆ ಆಗ್ತಾ ಇರ್ಲಿಲ್ಲ, ಅದರಿಂದಾಗಿ ಅಡಿಕೆ ತೋಟ ಮಾಡ್ಬಿಟ್ಟಿದೀನಿ. ಅಡಿಕೆ ಎಷ್ಟಿದೆ? ಅಡಿಕೆ ಸರ್, ಎಕ್ಸಾಕ್ಟ್ ನಾನು ಗಿಡ ಲೆಕ್ಕ ಇಲ್ಲ ಸರ್, ದೊಡ್ಡದು ಸಣ್ಣದು ಅಂತ ಎಲ್ಲ ಇದೆ. ಅಂತೂ 75 ರಿಂದ 100-150 ಕ್ವಿಂಟಲ್ ಸಿಗ್ತದೆ. ಪರವಲ್ಲ, 3 ಸತಿ ಸ್ಪ್ರೇ ಮಾಡ್ತೀನಿ. ಕಳೆದ ವರ್ಷ ಗಂಟ ನಾನೇ ಕೆಳಗಡೆ ಆಳುಗಳು ನಾನೇ ಮೇಲೆ ಹತ್ತಿ ಏನಿ ಹೊಡಗಿ ಅದ್ರಲ್ಲಿ ಹತ್ತಿ ಸ್ಪ್ರೇ ಮಾಡ್ತಾ ಇದ್ದೆ. ಈಗ ಎಲ್ಲಾರು ಬೈಯಕ್ ಶುರು ಆದ್ರು, ಕಾಲೆಲ್ಲ ನಡುಕ್ತದೆ ಮೇಲೆ, ಆಮೇಲೆ ಬೈಯಕ್ ಶುರು ಆದ್ರು, ಜನ ಬಿಟ್ಟು ಮಾಡು ವಯಸ್ಸಾಯ್ತಲ್ಲ ಅಂತ. 3 ವರ್ಷದಿಂದ ನಾನು ನಾವೇ ಪ್ರೊಸೆಸ್ ಮಾಡೋದಿಲ್ಲ, ಬೇರೆಯವರು ಕೆಜಿ ಲೆಕ್ಕದಲ್ಲಿ ಕುಯ್ಯೋರು, ರಾಮನಾಥ್ಪುರದವ್ರು ಒಬ್ರು ಇದ್ದಾರೆ ಒಳ್ಳೆ ಜನ ನಮ್ದು, ಅವ್ರು ಅವ್ರ ಕಡೆಯಿಂದ ಸ್ಪ್ರೇ ಮಾಡಿಸ್ತೀವಿ. ಬೈಲಿಕ್ ಶುರು ಮಾಡಿದ ಮೇಲೆ ನಡಗ್ಲಿಕ್ ಶುರು ಆದ್ವಾ? ಹೆಂಗ? ಇಲ್ಲ ಇಲ್ಲ, ಮೊದಲೇ ಏಣಿ ಮೇಲೆ ನಿಲ್ವಾಗ ಕಾಲು ನಡಗಕ್ಕೆ ಆರಾರ್ದಾಗೆ ನಡಗಕ್ಕೆ ಶುರು ಆಗಿತ್ತು. ಹಾಗೆ ಹಾಗೆ ಆಗಿತ್ತು ವಯಸ್ಸು. ವಿಧಿವಿಧ ಮಾಡ್ತಾ ಇದ್ದೆ. ಓಕೆ, ಕಾಫಿ, ಕಾಳುಮೆಣಸು, ಅಡಿಕೆ ಅಲ್ವಾ? ಗದ್ದೆಯಲ್ಲಿ ಅದಿ ಎಲ್ಲ ಇದೆ. ಗದ್ದೆಯಲ್ಲಿ ಮಾಡಿದ್ರಲ್ಲಿ ಅರ್ಬಿ ಸ್ವಲ್ಪ ಇದೆ, ಒಂದು 10-15 ಚೀಲ ಅರ್ಬಿ ಸಿಕ್ಬಹುದು. ಕಾಳುಮೆಣಸು ಗದ್ದೆಯಲ್ಲಿ ಅಡಿಕೆದು ನೆರಳು ಬಳ್ಳಿಗಳು ಇವೆ, ಆದ್ರೆ ನೆರಳಿಗೆ ಫಸಲು ಸಿಕ್ಕಲ್ಲ. ಓಕೆ, ದನಕರುಗಳು ಎಷ್ಟಿದಾವೆ? ದನಕರುಗಳು ಎಷ್ಟಿದಾವೆ? ಕಳೆನ ದನ ಸರ್ ಒಂದು ಹಸ ಇದೆ ಅಷ್ಟೇ, ಜರ್ಸಿ. ಈಗ ಬೇರೆ ಎಲ್ಲೂ ಜಾಗ ಇಲ್ಲ, ಕೊಟ್ಟಿಗೆ ಎಲ್ಲ ಕಟ್ಕೊಂಡು ಪಾನಾಳ ಸೊಪ್ಪು ಅಲ್ಲಿ ಇಲ್ಲಿ ಹುಲ್ಲು ಅದೇ ಇದೆಲ್ಲ ತಂದು ಹಾಕೊಂಡು ಸ್ವಲ್ಪ ಹೋಟೆಲಿಂದ ಅಲ್ಲಿಂದ ಗಂಜಿ ಎಲ್ಲ ತಗೊಂಡು ಕೊಟ್ಕೊಂಡು ಹಾಲು ಕಟ್ಕೊಳ್ತೀವಿ. ಮನೆಗೆ ಆಗ್ತದೆ, ಮನೇಲಿ ನಾಯಿಗಳಿವೆ, ಉಪ್ಪು ಆಯ್ತವೆ. ಒಂದೆರಡು ಈ ಸತಿ 1-2 ಲೀಟರ್ ಕೊಡ್ತೀವಿ ಅಷ್ಟೇ. ನಿಮ್ ಸಂಖ್ಯೆನೇ ಹೇಳಿ ಕಾಳೇನವ್ರೆ. ಸಂಖ್ಯೆ ಅಂದ್ರೆ ಸರ್? ನಿಮ್ಮ ಫೋನ್ ನಂಬರ್? 9666-395-6090-6090. ತಾವೇನು ಓದಿದ್ರಿ? ನಾನು SSLC, ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ, SSLC ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದ್ದೆ. ಅಪ್ಪನ ಕಾಲದಲ್ಲಿ ಅರೆಕಾಡಿನ ಮಡಿಕೇರಿಗೆ ಕಳ್ಸಕ್ಕೆ ಕಷ್ಟ ಆಯ್ತು ಕಾಲೇಜ್ಗೆ, ಮತ್ತೆ ಗದ್ದೆಲಿ ಉಳಕ್ಕೆ ನೇಗಿಲಿಡಿಯಕ್ಕು ಜನರಲ್ಲಿಲ್ಲ, ನಾನೇ ಆಗಿಂದ ದುಡಿಯಕ್ಕೆ ಶುರು ಮಾಡಿದೀನಿ, ಇನ್ನೂ ದುಡಿತಾನೆ ಇದ್ದೀನಿ. ನೋಡಿ, ಅದು ಬಹಳ ಸಂತೋಷವಾಗಿ ಒಂಥರ ಸ್ಪಷ್ಟವಾದ. ಇಲ್ಲ ಅನ್ಕೋಬೇಡಿ, ಅನ್ಕೋಬೇಡಿ. ಈಗ ಕೊಡಗಿನಲ್ಲಿ ನಾವು ನೋಡ್ತೀವಲ್ಲ, 80-85 ವರ್ಷ ವಯಸ್ಸಿನ ನಮ್ಮ ಮಾಡ್ತೀನಿ, ಧೈರ್ಯ ಇದೆ. ಅಲ್ಲಿ ನೋವು ಇಲ್ಲಿ ನೋವು ಅಲ್ಲಿ ಅದ್ರಿದೆಲ್ಲ ಶುರುವಾಗಿದೆ, ಆದ್ರೂ ಬಿಡೋದಿಲ್ಲ, ಇರೋಗಂಟ ಮಾಡ್ತೀನಿ. ಹೌದು ಹೌದು, ನೋವಿದ್ರಲ್ಲೇ ನಲಿವು. ಹೌದು, ಬಿಡ್ಬೇಡಿ, ದುಡಿಯೋದ್ ಬಿಡ್ಬೇಡಿ. ದುಡಿಯೋದ್ ಬಿಟ್ರೆ ಮತ್ತೆ ಕಾಯಿಲೆಗಳು ಬೇಗ ಬಂದ್ಬಿಡ್ತವೆ. ಹೌದು ಹೌದು, ಒಳ್ಳೇದಾಗ್ಲಿ. ಪ್ರಶ್ನೆ ತಮಗೆ ಕಾಳೇನವ್ರೆ, ಇಲ್ಲೇ SSLC ಫಸ್ಟ್ ಕ್ಲಾಸ್ ಅಂತಂದ್ರೆ ಏನ್ ಕಡಿಮೆ ಅಲ್ಲ. ಹೌದೌದು, ಇಲ್ಲ ಪ್ರಶ್ನೆ ಸ್ವಲ್ಪ ಕಷ್ಟ ಅನ್ಸ್ಬೋದು, ಆದ್ರೂ ನೋಡೋಣ. ಒಬ್ಬ ಕೃಷಿ ವಿಜ್ಞಾನಿ ಇದಾರೆ, ಅಂದ್ರೆ ತೀರ್ಕೊಂಡ್ರ ಅವ್ರು ಈಗಿಲ್ಲ, ನಾರ್ಮನ್ ಇ ಬೋರ್ಲಾಗ್ ಅನ್ಕೊಂಡು ಅವರು ಈ ಹಸಿರು ಕ್ರಾಂತಿಯ ಹರಿಕಾರ ಅನ್ಕೊಂಡು ಹೇಳ್ತಾರೆ ಇಡೀ ವಿಶ್ವದಲ್ಲಿ. ಈ ಗೋಧಿಯನ್ನ ಅಭಿವೃದ್ಧಿಪಡಿಸಿ ಗೋಧಿಯಲ್ಲಿ ಉತ್ತಮ ತಳಿಗಳನ್ನ ಪರಿಚಯಿಸಿ, ಇಲ್ಲ ಹೊರಗಡೆ ದೇಶದವರು, ಅಮೆರಿಕದವರು, ಅವರಿಗೆ ಈ ಹಸಿರು ಕ್ರಾಂತಿಯಲ್ಲಿ ಒಂದು ಹೊಸತನವನ್ನ ಮಾಡಿಸಿದ್ದು ಅಥವಾ ಹಸಿರು ಕ್ರಾಂತಿಯನ್ನ ನಮ್ಮ ದೇಶಕ್ಕೆ ಪರಿಚಯಿಸಿದ್ರಿಂದ ಹಾಗೆ ಪ್ರಪಂಚದಲ್ಲಿ ಹಸಿವನ್ನ ನೀಗಿಸಿದ್ರಿಂದ ಅವರಿಗೆ ನೋಬೆಲ್ ಪ್ರಶಸ್ತಿ ಲಭಿಸಿತು. ನೋಬೆಲ್ ಪ್ರಶಸ್ತಿ ಬಂತು ಅವರಿಗೆ. ಯಾವ ವರ್ಷದಲ್ಲಿ ಬಂತು ಅಂತ ಏನಾದ್ರೂ ಹೇಳ್ಬೋದಾ ನೋಡಿ? ಇಲ್ಲ ಅಂತ ಹೇಳ್ಬಿಡ್ತೀರಿ ನೀವೆಲ್ಲ, ಇಲ್ಲ ಅಂತ ಹೇಳ್ಬಿಡ್ತೀರಿ. ಅದೇ ಅಲ್ಲ, ಒಂದು ಒಂದು ಇಸ್ವಿ ಹೇಳ್ಬೋದ ನೋಡಿ, ನೋಡೋಣ. ನೀವು ಯಾವ ಇಸ್ವಿ ಅಲ್ಲ, ನೀವು ಯಾವ ಇಸ್ವಿಯಲ್ಲಿ ಹುಟ್ಟಿರೋರು? ನಾನು 1960 ಅದ್ರ ನಂತರನ ಬಂದಿದೆ. ಅದರ ನಂತರ ಇವರಿಗೆ ಪ್ರಶಸ್ತಿ. ಗೋಧಿನ ಹಸಿರು ಕ್ರಾಂತಿಯ ಹರಿಕಾರ ಅಂತ ಹೇಳಿದ್ರೆ ಒಂದು ನಮ್ಮ ಒಂದು 20-22 ವರ್ಷ ಹಿಂದೆ ಸಿಕ್ಕಿರ್ಬೋದ. ಹೌದು ಹೌದು, 1970 ಈ ವಿಜ್ಞಾನಿ ನಾರ್ಮನ್ ಇ ಬೋರ್ಲಾಗ್ ಅವರಿಗೆ ನೋಬೆಲ್ ಪ್ರಶಸ್ತಿ ಬಂತು. ಹೌದು, ಯಾಕಂದ್ರೆ ಇವತ್ತು ನಾವು ಭತ್ತ ಮತ್ತು ಗೋಧಿ ತಿನ್ನವರು ಇವ್ರು ಈ ವ್ಯಕ್ತಿನ ನೆನಪು ಮಾಡ್ಕೊಳ್ಳಬೇಕು, ಸ್ಮರಿಸಲೇಬೇಕು. ಕುಬ್ಜ ತಳಿಗಳನ್ನ ನಾರ್ಮನ್ ಇ ಬೋರ್ಲಾಗ್. ನಾರ್ಮನ್ ಇ ಬೋರ್ಲಾಗ್, ಹೌದು ಹೌದು. ಭತ್ತ ಊಟ ಮಾಡೋರು ಹಾಗೆ ಏನು ಗೋಧಿ ಊಟ ಮಾಡೋರು ನಾವು ಯಾವಾಗ್ಲೂ ಈ ಮನುಷ್ಯನ ನೆನಪು ಮಾಡ್ಕೊಂಬ್ಲೇಬೇಕು. ಆ ತರದ ವ್ಯಕ್ತಿ ಬೋರ್ಲಾಗ್. ಬೋರ್ಲಾಗ್. ನಿಮ್ಮ ಸಂಖ್ಯೆಯನ್ನ ಇಟ್ಕೊಂಡಿದೀವಿ, ಮಾತಾಡೋಣ. ಧನ್ಯವಾದ, ಧನ್ಯವಾದ, ನಮಸ್ಕಾರ, ನಮಸ್ಕಾರ. ಕೇಳಿದ್ರೆ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ನಾಳೆ 5:30 ಯುವತರಂಗ, ಯುವಕರಿಗಾಗಿ ಕಾರ್ಯಕ್ರಮ ರಸಪ್ರಶ್ನೆದು. ಆ ಕಾರ್ಯಕ್ರಮದಲ್ಲಿ ಯುವಕರು ಯುವತಿಯರು ಭಾಗವಹಿಸಬಹುದು. ಮುಂದಿನ ಕರೆ. ನಮಸ್ಕಾರ, ಮಾತಾಡಿ, ಹೇಳಿ, ಯಾರು ತಾವು? ಸರ್ ನಮಸ್ಕಾರ. ನಮಸ್ಕಾರ. ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ ತಾವು? ಹೇಳಿ ಹೇಳಿ, ತಮ್ಮ ಹೆಸರು? ಸರ್ ನಾನು ಬಾಗಮಂಡಲ ಸೇರಂಗಲ್ಲ, ಎಂ ಸಿ ಗಣೇಶ್ ಸರ್. ಹಾ ಹಾ, ಎಂ ಸಿ ಗಣೇಶ್ ಅವರು, ಮೂಲೆ ಮಜಲ್ ಗಣೇಶ್. ಹೌದು ಗಣೇಶಣ್ಣ, ನಿಮ್ ಕಡೆಗೆ ಮಳೆ ಬೆಳೆ ಹೇಗಿದೆ? ಮಳೆ ಇವಾಗ ಇವತ್ತು ನಿನ್ನೆಲ್ಲ ಸ್ವಲ್ಪ ಜೋರು ಜಾಸ್ತಿ ಮಳೆ ಸರ್ ನಮ್ಮ ಬಾಗಮಂಡಲ ಏರಿಯಾದಲ್ಲಿ. ಓಹೋ, ಜೋರ್ ಇದೆಯಾ? ಹೌದು, ಸ್ವಲ್ಪ ಜಾಸ್ತಿ ಇದೆ ಸರ್. ಭತ್ತ ಹೇಗಿದೆ? ಭತ್ತ ನಾಟಿ ಎಲ್ಲ ನಮ್ಮ ಈ ಊರಲ್ಲಿ ಎಲ್ಲ ನಾಟಿ ಕೆಲಸ ಎಲ್ಲ ಮುಗ್ದು ಇವಾಗ ನಾಟಿಗೆಲ್ಲ ಸ್ಪ್ರೇ ಮಾಡೋದು, ಹುಳದ ಬಾಧೆ ಏನಾದ್ರೂ ಇದ್ರೆ ಸ್ಪ್ರೇ ಮಾಡೋದು ಸರ್. ಮತ್ತೇನು ಏನಾದ್ರು ಗೊಬ್ಬರ ಹಾಕೋದಾದ್ರೆ ಹಾಕ್ಬೋದು ಸರ್ ಇವಾಗ. ಆತರ ನಾಟಿ ಅದೆಲ್ಲ ಚೆನ್ನಾಗಿದೆ ಸರ್. ಭತ್ತ ಚೆನ್ನಾಗಿದೆ ಬೆಳೆ ಅಲ್ವಾ? ಭತ್ತದ ಬೆಳೆ ಚೆನ್ನಾಗಿದೆ ಸರ್. ಕೈಲ್ ಮುಹೂರ್ತ ಹಬ್ಬ ಚೆನ್ನಾಗಾಯ್ತಾ? ಕೈಲ್ ಮುಹೂರ್ತ ಹಬ್ಬ ಒಂದು ಸಾಧಾರಣ ಸರ್. ಈಗ ಈ ಕೊರೋನಾ ಕಾಯಿಲಿಂದಾಗಿ ಜನರೆಲ್ಲ ಸೇರೋದಿಲ್ಲ ಸರ್. ಆದ್ರೂ ಮಾಡ್ಲೇಬೇಕು, ಅದೊಂಥರ ಅದೊಂದು ಪದ್ಧತಿ ಸರ್ ನಮ್ಮ ಈ ಕೊಡಗಿನ ಕೈಲ್ ಮುಹೂರ್ತ. ಹೌದು, ವಿಶೇಷವಾದ ಹಬ್ಬ ಕೊಡಗಿಂದು. ಹೌದು ಸರ್, ವಿಶೇಷವಾದ ಹಬ್ಬ. ಹೌದು ಹೌದು. ಗಣೇಶಣ್ಣ ಒಂದು ಪ್ರಶ್ನೆ. ಕೊಡಗಿನ ಏನು ಕೊಡಗಿನಲ್ಲಿ ಒಂದ್ ಸ್ವಲ್ಪ ಸುದ್ದಿ ಮಾಡ್ತಾ ಇದೆ, ಇಡೀ ದೇಶದಲ್ಲಿ ದೊಡ್ಡ ಸುದ್ದಿ ಮಾಡಿದೆ. ಕೇರಳದಲ್ಲಿ ಅಂತೂ ಎಷ್ಟೋ ಜನ ಹೆದರಿದ್ದಾರೆ ನೀಫಾ ವೈರಸ್. ನೀಫಾ ಕರೋನಾ ವೈರಸ್ ತರ ಇದೊಂದು ವೈರಸ್, ನೀಫಾ ವೈರಸ್. ನಾಳೆ 9:40 ಒಂದು ಕಾರ್ಯಕ್ರಮ ನಮ್ಮ ನಿಲಯದಿಂದ ಬಿತ್ತರವಾಗ್ತಾ ಇದೆ. ನಾಳೆ 9:40. ಹೌದು, ಈ ನೀಫಾ ವೈರಸ್ ಯಾವ ಪ್ರಾಣಿಗಳಿಂದ ಹರಡುತ್ತೆ ಅಂತ ಹೇಳ್ಬೋದ? ಅದು ದನಗಳಿಂದ ಹರಡಬಹುದ ಸರ್? ಇಲ್ಲ, ದನಗಳಿಂದ ಬರಲ್ಲ. ಅದು ಈ ಕಾಡು ಪ್ರಾಣಿಗಳು ಈ ಮಂಗ ಮಂಗಗಳಿಂದ ಅನ್ನೋದಕ್ಕಿಂತ ಇನ್ನು ನಿಮಗೆ ಗೊತ್ತಿದೆ, ಹಣ್ಣುಗಳನ್ನ ತಿನ್ನುವ ಬಾವಲಿ ಬಾವಲಿಯಿಂದ ಹರಡುತ್ತೆ. ಅದೇ ಬಹಳ ಮುಖ್ಯವಾದ ಮೂಲ. ಹಂದಿಗಳಿಂದಲೂ ಹರಡುತ್ತಂತೆ. ಹಂದಿಗಳಿಂದ ಹರಡುವ ಚಾನ್ಸ್ ಇದೆ ಸರ್. ಆಮೇಲೆ ಬೆಕ್ಕು ಕುದುರೆ ನಾಯಿಗಳಿಂದಲೂ ಬರಬಹುದು ಅಂತ ಅನ್ಕೊಂಡು ಹೇಳ್ತಿದ್ದಾರೆ ವೈದ್ಯರು. ಹುಷಾರಾಗಿದ್ದೆ ಬಹಳ ಒಳ್ಳೇದು. ಹೌದು, ಇನ್ನೇನು ಇನ್ನೊಂದು ತಿಂಗಳಲ್ಲಿ ನೀವು ತರಕಾರಿ ಬೆಳಿಲಿಕ್ಕೆ ಶುರು ಮಾಡ್ಕೊಂತೀರಿ ನಿಮ್ಮ? ಇವಾಗ ಮಳೆ ಸ್ವಲ್ಪ ಜಾಸ್ತಿ ಸರ್, ಇನ್ನು ಅಕ್ಟೋಬರ್ ಇಂದ ಈ ಸೆಪ್ಟೆಂಬರ್ ಲಾಸ್ಟ್ ಇಂದ ಎಲ್ಲ ಬೀಜಗಳನ್ನ ಹಾಕ್ಬೋದು ಸರ್. ಈ ಬೀನ್ಸ್ ಕಾಳು ಮತ್ತು ಮೆಣಸಿನಕಾಯಿ ಗಿಡ ಬದನೆ. ಹೌದು ಹೌದು. ಇದನ್ನೆಲ್ಲ ಹಾಕ್ಬೋದು ಸರ್, ಅಲಸಂದೆ. ಹೌದು, ಇಲ್ಲ ಚೆನ್ನಾಗಿ ನೀವು ಕೃಷಿ ಮಾಡ್ಕೊಂಡು ಹೋಗ್ತಿದ್ರಿ ಮತ್ತೆ ಸಂತೃಪ್ತಿಯಾಗಿ ಜೀವನ ಮಾಡ್ತಾ ಇದ್ರಿ, ನಿಮ್ಮಂತರು ಕೊಡಗಿನಲ್ಲಿ ಬಹಳ ಜನ ಇದಾರೆ. ಕೃಷಿಕರು ಕೃಷಿಯನ್ನು ಮಾಡಿದ್ರೆ ಮಾತ್ರ ಜನರು ಉತ್ತಮ ಜೀವನ ಮಾಡಬಹುದು ಸರ್ ಅಲ್ವಾ? ನೋಡಿ ನೋಡಿ ಸರ್. ಆಗ್ಲಿ, ಗಣೇಶನ ಶುಭವಾಗಲಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಓಕೆ, ಕೇಳಿದ್ರೆ 7:30 ಕಾರ್ಯಕ್ರಮ ಬಿತ್ತರವಾಗ್ತದೆ, ಇನ್ನ ಇಬ್ಬರು ಜೊತೆ ಮಾತಾಡ್ಬೋದು ಅಂತ ಅನ್ಸುತ್ತೆ. ನೋಡಿ, ನಾಳೆ 9:40 ನಿಫಾ ವೈರಸ್ ಬಗ್ಗೆ ಮಡಿಕೇರಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ಡಾಕ್ಟರ್ ಆರ್ ವೆಂಕಟೇಶ್ ಅವರು ಮಾತನಾಡ್ತಿದ್ದಾರೆ. ಹಾಗೆ 5:00 ನಾಳೆ ಯುವತರಂಗ ಬಿತ್ತರವಾಗ್ತದೆ, ಯುವಕರಿಗೆ ಯುವತಿಯರಿಗೆ ರಸಪ್ರಶ್ನೆ ಕಾರ್ಯಕ್ರಮ ಅದು. ಮುಂದಿನ ಕರೆ. ನಮಸ್ಕಾರ. ಕಡಿತವಾಯಿತು. 08-2722-00-06 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ, ಕೃಷಿ ಸಿರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಕ್ಕೆ. ನಮಸ್ಕಾರ, ಮಾತಾಡಿ, ಹೇಳಿ. ತಾವ್ಯಾರು ಹೇಳಿ? ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ? ರೇಡಿಯೋ ಸದ್ದು ಕಡಿಮೆ ಮಾಡಿ ಮಾತಾಡಿ. ಈಗ ನಾನಿಲ್ಲಿ ವಿರಾಜಪೇಟೆಯಿಂದ ಸರ್. ತಮ್ಮ ಹೆಸರು? ವಿರಾಜಪೇಟೆಯಿಂದ, ಅಪ್ಪಣ್ಣ ಅಂತ ಇಲ್ಲಿ ಬಿಷೆಟ್ಟಿಗೇರಿ ಗ್ರಾಮ. ಅಪ್ಪಣ್ಣ ಅವರು, ನಿಮ್ಮ ಇದನ್ನ ಒಂದು 6 ಅದಕ್ಕಾಗಿ ಸ್ಪೆಷಲ್ ರೇಡಿಯೋ ತಗೊಂಡು ಬಂದು ಓಹೋ ಒಂದು 4-5 ಜನರಿಗೆ ಬೇರೆಯವರಿಗೂ ನನ್ನ ಫ್ರೆಂಡ್ಸ್ ಗಳಿಗೆಲ್ಲ FM ಇದನ್ನ ನಿಮ್ಮ ಕೇಳಲಿಕ್ಕೆ ರೇಡಿಯೋಲ್ಲಿ ಸರಿ ಮಾಡಿ ಕೊಟ್ಟಿದ್ದೀನಿ. ಬಹಳ ಅತ್ಯುತ್ತಮವಾದ ಕಾರ್ಯಕ್ರಮ, ಸ್ಪೆಷಲ್ ರೈತರಿಗೆ ನಮ್ಮ ಫ್ರೆಂಡ್ಸ್ ಗಳಿಗೆ ಎಲ್ಲ ಹೇಳಿದೀನಿ. ಇದೇ ಫಸ್ಟ್ ನಾನು ಇವಾಗ ಅಟೆಂಪ್ಟ್ ಮಾಡ್ತಾ ಇರೋದು ಅಲ್ವಾ, ದೇವರ ದಯೆಯಿಂದ ಸಿಕ್ತು. ಅದೇ ಈ ಹಿಂದೆ ರೇಡಿಯೋ ಕೇಳ್ತಿರ್ಲಿಲ್ವಾ ಅಪ್ಪಣ್ಣವ್ರೆ? ಇಲ್ಲ ಸರ್, ಅಲ್ಲ ಕೇಳ್ತಾ ಇದ್ದೆ, ಬಟ್ ನಿಮ್ಮ ನೀವು ಬಂದಲ್ಲಿಂದ ಇಲ್ಲಿಂದ ಇಲ್ಲಿವರೆಗೆ ಇವಾಗ ವಿಪರೀತವಾಗಿ ನಾನು ಎಲ್ಲ ಹಲವಾರು ಫ್ರೆಂಡ್ಸ್ ಗಳು ಹೇಳಿದೀನಿ, ಅವರೆಲ್ಲ ಹೇಳ್ತಾ ಇರ್ತಾರೆ ನಿಮ್ ಬಗ್ಗೆ. ಡಾಕ್ಟರ್ ಜಿ ಇದ್ದಾರೆ, ಮತ್ತೆ ನಮಗೆ ಇಲ್ಲಿ ಆಕಾಶವಾಣಿಗೆ ಬಹಳ ಒಂದು ದೊಡ್ಡ ಒಂದು ಇದಾಗಿ ಕೊಡುಗೆಯಾಗಿ ಬಂದಿದ್ದಾರೆ ಅಂತ ಹೇಳಿ ಅಲ್ಲ ನಮ್ಮನ್ನ ಹೊಗಳಿದ್ರೆ ಒಂದ್ ರೀತಿಯಲ್ಲಿ ಮುಜುಗರನ ನಮಗೂ ಬೇರೆಯವರಿಗೂ. ಇಲ್ಲ ಇಲ್ಲ ಇಲ್ಲ ಸರ್, ಇದ್ದಿದ್ದನ್ನ ಆಗ್ಲಿ ಆಗ್ಲಿ, ಧನ್ಯವಾದ. ಅದೇ ಕಳೆದ ನನಗೆ 62 ಕಳೆದೊಂದು 45 ಪೇಪರ್ ಎಲ್ಲ ಓದ್ತಾ ಇರ್ತೀನಿ, ಎಲ್ಲ ಸ್ವಲ್ಪ ಆಜುಬಾಜುಲ್ಲ ಆಗು ಹೋಗುಗಳು ಅದರ ಬಗ್ಗೆ ಎಲ್ಲ. ಇವಾಗ ನಾರ್ಮನ್ ಬೋರ್ಲಾಗ್ ಬಗ್ಗೆ ನನಗೆ ಗೊತ್ತಿತ್ತು, ಬಟ್ ಯಾವ ವರ್ಷ ಅಂತ ಗೊತ್ತಿರಲಿಲ್ಲ. ನೋಡಿ ನೋಡಿ ಬೋರ್ಲಾಗ್. ಹೌದು, ತಾವು ಏನು ಓದಿದ್ರಿ ಅಪ್ಪಣ್ಣವ್ರೆ? ನಾನು BCOM ಮಾಡಿದೀನಿ ಸರ್. ವೆರಿ ಗುಡ್, ಸಂತೋಷ. ಪೋಸ್ಟ್ ಆಫೀಸ್ ನಲ್ಲಿದ್ದೆ, VRS ತಗೊಂಡೆ. ಕುಟುಂಬದ ಒಂದು ಒಂದು ಕೈ ಅನುಭವ ನಡೆಯಿತು, ಅದರಿಂದಾಗಿ VRS ತಗೊಂಡು ಮಿತಸಿನ್ನು ಜಾಬ್ ಅಲ್ಲಿ ಇದ್ದಾರೆ. ತಮ್ದು ತಮ್ದು ಎಷ್ಟೆಕರೆ ತೋಟ ಜಮೀನು? ತೋಟ ನನಗೆ ಇವಾಗ ಜಸ್ಟ್ ಒಂದು 2 ಜಾಗ ಇದೆ ಸರ್, ತೋಟ ಮಾಡಿದೀನಿ. ತೋಟ ಅಂದ್ರೆ ತಂದೆಯವರು ಮಾಡಿರೋದು, ಮತ್ತೆ ಬೇರೆ ಒಂದು ಬಾಣೆ ಜಾಗದಲ್ಲಿ ಒಂದು 1.5 ಹೊಸ ಇದ್ರಲ್ಲಿ ಮಾಡ್ತಾ ಇದ್ದೀನಿ. ಈ ವರ್ಷ ನಿಮ್ಮ ಇದನ್ನ ಕೇಳಿ ನಿಮ್ಮಿಂದ ಉತ್ತೇಜಿತನಾಗಿ ಹಲವಾರು ಜನ ನಿಮ್ಮ ಪ್ರೋಗ್ರಾಮ್ ಗಳನ್ನ ನಮ್ಮ ಕೇಳ್ಕೊಂಡು ಅದೇ ರೀತಿಯಲ್ಲಿ ಎಲ್ಲಾ ತರದ ಸುಣ್ಣದಿಂದ ಹಿಡಿದು 2 ಗೊಬ್ಬರ ಹಾಕಿ ರೆಡಿ ಮಾಡ್ತಿದ್ದೀನಿ ಸರ್. ನಮ್ದು ಬಿಷೆಟ್ಟಿಗೇರಿ, ಸ್ವಲ್ಪ ಮಳೆ ವಿಪರೀತ ಜಾಸ್ತಿ, ವಿ ಬಾಡಗ ಕುಟ್ಟಂಜಿ ಅಂತ ಹೇಳ್ತೀವಿ, 150-170 ಮಳೆ ಬರುತ್ತೆ. ನಿನ್ನೆ ಸಹ ನಮಗೆ 4 ಮಳೆ ಬಂದಿದೆ ಅಲ್ವಾ, ನಿನ್ನೆ ಮತ್ತೆ ಇವತ್ತು. 2 ಅಪ್ಪ ಮಾಡಿದ ತೋಟ ಇದೆ, ಆಮೇಲೆ ಅಪ್ಪ ಮಾಡಿದ ಎಲ್ಲ ಅಪ್ಪ ಮಾಡಿದ್ವಿ ಸರ್ ಪಾಪ ಅವರು. ಅದರಲ್ಲಿ ಒಂದು 8 ತೆಂಗಿನ ಗಿಡ, ಒಂದು 150 ಅಡಿಕೆ ಗಿಡ, ಒಳ್ಳೆ ಮೆಣಸು ಎಲ್ಲ ನೆಟ್ಟಿದ್ದಾರೆ. ಇವಾಗ ನಾನು ಪುನಃ ಅದನ್ನ ರಿವೈಟಲೈಸ್ ಮಾಡ್ತಾ ಹೊರತಾ ಇದ್ದೀನಿ. ತಮ್ಮ ಸಂಖ್ಯೆನ ಹೇಳ್ಬೋದಾ ಅಪ್ಪಣ್ಣವ್ರೆ? ಫೋನ್ ನಂಬರ್ 900-807-8-0-9-0-8-0-9-0-4. ಹೌದು ಸರ್. 9-0-0-8-7-8-0-9-4 ಅಲ್ವಾ? 9-4-0-9-4-0. ಹೌದು ಸರ್. ಆಗ್ಲಿ, ಅಭಿಮಾನದಿಂದ ಮಾತಾಡಿದ್ರಿ, ಆಮೇಲೆ ಬಹಳ ಪ್ರೀತಿಯಿಂದ. ಏನು ಬಹಳ ಅಚಾನಕ್ ಆಗಿ ಸಿಕ್ಕಿರೋ ಸರ್. ಅದೇ ನಾನು ಮಡಿಕೇರಿ ಬಂದ್ರೆ ತಮ್ಮನ್ನ ಮೀಟ್ ಮಾಡ್ಬೇಕಂತ ಇದ್ದೆ. ನಮ್ಮ ಸುಬ್ರಾಯ ಸಂಚ ಸಂಪಾಜಯ ಮತ್ತೆ ಶಾರದ ಮೇಡಮ್ ಅಲ್ಲಿ ಇದಾರಲ್ಲ, ಅವ್ರದ್ದೆಲ್ಲ ಪಾಕ ಇವಾಗ ಎಲ್ಲ ಕೇಳ್ತಾ ಇರ್ತೀವಿ. ಬನ್ನಿ ಬನ್ನಿ ಬನ್ನಿ, ಇನ್ನು ಬೇರೆ ಬೇರೆಲ್ಲ ಇದಾರೆ. ಸ್ಪೆಷಲಿ ನಿಮ್ಮ ಕೃಷಿ ಗೀತೆಗಳು ಸರ್ ಬಹಳ ಎಜುಕೇಟಿವ್. ನನ್ನ ಫ್ರೆಂಡ್ ಒಬ್ಬರು ಬ್ಯಾಂಗ್ಳೂರ್ ನಮ್ಮ ಅಣ್ಣ ಇದ್ದಾರೆ ಅಗ್ರಿಕಲ್ಚರ್ ಕಾಲೇಜಲ್ಲಿ, ಅವರಿಗೆಲ್ಲ ನಾನು ಅದನ್ನ ಇದು ಮಾಡಿ ರಿಲೇ ಮಾಡಿ ತೋರಿಸ್ತೀನಿ ನಿಮ್ಮ ಜೇನಿನ ಬಗ್ಗೆ. ನೀವು ಯಾವ ಯಾವ ನಂಬರ್ ಕೊಟ್ಟಿದ್ದೀನಿ ಅವ್ರದೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ಜೇನಿನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ. ನನಗೆ ಒಂದೆರಡು ಪೆಟ್ಟಿಗಿದೆ, ಅದನ್ನ ಯಾವ ರೀತಿಯಲ್ಲಿ ಬೈಫರ್ಕರ್ ಮಾಡಬೇಕು, ಯಾವ ರೀತಿಯಲ್ಲಿ ಕಾಫಿ ಫಸಲು ಹೂ ಬರುವಾಗ ಇಡಬೇಕು, ಅದೆಲ್ಲ ಮಾಡ್ಕೊತಾ ಇದ್ದೀನಿ ಸರ್. ನಾವು ಇನ್ನೊಂದ್ಸರಿ ಮಾತಾಡೋಣ, ಸಮಯ ಸಾಕಾಗ್ತಿಲ್ಲ, ಖಂಡಿತವಾಗಿ ನಿಮ್ ಜೊತೆ ಮಾತಾಡೋಣ. ಎಸ್ ಸರ್, ಖಂಡಿತ ಸರ್, ಖಂಡಿತ. ಈಗ ಒಂದು ಪ್ರಶ್ನೆ ತಮಗೆ. ಆಯ್ತು ಸರ್. ಬಹಳ ಸರಳವಾದ ಉತ್ತರ, ಸುಲಭ ಸಿಗುತ್ತಂತ ತಮ್ಮಿಂದ ನಾವು ನಿರೀಕ್ಷೆ ಮಾಡ್ತಾ ಇದೀವಿ. ಒಂದು 6-7 ಅಡಿ ಎತ್ತರವಾಗಿ ಬೆಳೆದ ಕಬ್ಬಿನ ಒಂದು ಜಲ್ಲೆ ಅಥವಾ ಕೋಲ್ನಿಂದ ಎಷ್ಟು ರಸ ಸಿಗುತ್ತೆ? ಎಷ್ಟು? 1/2 ಲೀಟರ್ ಸರ್. ಇನ್ನೂ ಸ್ವಲ್ಪ ಹೆಚ್ಚು ಸಿಗುತ್ತೆ. ಅರ್ಧ? ಇನ್ನೂ ಹೆಚ್ಚಿಗೆ. 6 ಅಡಿ ಎತ್ತರವಾಗಿ 2-2.5 ಲೀಟರ್ ಕಬ್ಬಿನ ರಸ ಸಿಗುತ್ತೆ. ಹೌದೌದು. 6-8 ಅಡಿ. ಆರೇಳು ಇಟ್ಕೊಳ್ಳಿ, 6-7 ಅಡಿ ಎತ್ತರವಾಗಿ ಬೆಳೆದ ಕಬ್ಬಿನ ಒಂದು ಜಲ್ಲೆಯಿಂದ ಇಷ್ಟು ರಸ ಸಿಗುತ್ತೆ. ಧನ್ಯವಾದ, ನಮಸ್ಕಾರ. ಧನ್ಯವಾದ ಕೇಳಿದ್ರೆ, ಸಮಯ ಸಾಕಾಗ್ತಾ ಇಲ್ಲ, ಮುಂದಿನ ಕಾರ್ಯಕ್ರಮ ಬಿತ್ತರವಾಗಬೇಕಾಗಿರೋದ್ರಿಂದ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ. ಸಂಪರ್ಕಿಸಿದ ಆಲಿಸಿದ ಎಲ್ಲರಿಗೂ ದೊಡ್ಡದಾಗಿ ನಮಸ್ಕಾರಗಳನ್ನು ಹೇಳ್ತಾ ಇದೀವಿ. ಶುಭವಾಗಲಿ, ಧನ್ಯವಾದ. ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಕೃಷಿ ವಿದ್ಯೆಯೇ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಅಮ್ಮತ್ತಿ ಪುಲಿಯೇರಿ ನಿವಾಸಿ ಉದ್ದಪಂಡ ಜಪ್ಪು ಅಯ್ಯಪ್ಪಯ್ಯಂಗ ಇಂದು ಮರಣಪಟ್ಟಿತು. ಎಂಬ ದಂಡ ಬಯತ್ರ ಉದ್ದಪಂಡ ಜಪ್ಪು ಅಯ್ಯಪ್ಪಯ್ಯಂಗಡ ಆಖಿರಿ ಕಾರ್ಯ ನಾಳೆ ಪೊಲಕ 11 ಗಂಟೆಗೆ ಸ್ವಂತ ಮನೆಯಲ್ಲಿ ನಡಪ. ಪೊನ್ನಂಪೇಟೆ ಮತ್ತೂರು ಗ್ರಾಮತ್ರ ಆದಿಂಗಡ ಪೌತಿ ಮಾಚಯ್ಯಂಗಡ ಪೊಣ್ಣು ಕಾವೇರಮ್ಮ ಲಿಲ್ಲಿಯಂಗ ಇಂದು ಮರಣಪಟ್ಟಿತು. 90 ಬಯತ್ರ ಆದಿಂಗಡ ಕಾವೇರಮ್ಮ ಲಿಲ್ಲಿ ತಾಮನೆ ಕೋಳೆರ ಆಖಿರಿ ಕಾರ್ಯ ನಾಳೆ ಮಜ್ಜನ ಇಂಗಡ 3 ಅಯ್ಯಪ್ಪ ಇಂಗಡ ಮನೆಯಲ್ಲಿ ನಡಪಂದು ಒಕ್ಕಕಾರ ಅರಿಚಿಟ್ಟಿತು. ಮುತ್ತಾರಮುಡಿ ಗ್ರಾಮದ ಪಾರೆಮಜ್ಲು ಕೇಶವಯ್ಯ ವಾಸು ಅವರು ಇಂದು ಮಧ್ಯಾಹ್ನ ನಿಧನರಾಗಿದ್ದಾರೆ. 73 ವರ್ಷ ಪ್ರಾಯದ ಪಾರೆಮಜ್ಲು ಕೇಶವಯ್ಯ ವಾಸು ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿಯ. ಕ್ವಿಕರ್ ಬಜಾರ್ ನಲ್ಲಿ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಇನ್ನಿತರ ಗೃಹೋಪಯೋಗಿ ವಸ್ತುಗಳ ಮೇಲೆ up to 25% ಡಿಸ್ಕೌಂಟ್. ಫರ್ನಿಚರ್ ಗಳ ಮೇಲೆ up to 30% ಡಿಸ್ಕೌಂಟ್. ಕ್ವಿಕರ್ ಬಜಾರ್ ಆಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಗೌಳಿಬೀದಿ, ಮಡಿಕೇರಿ. ಓಪನಿಂಗ್ ಶಾರ್ಟ್ಲಿ ಎಟ್ ನಾಪೋಗ್ಲು. ಸುದ್ದಿ ಸಮಾಚಾರ ಓದಿನುಳ ಅಮ್ಮಣಿ ಚಂಡ ಪ್ರವೀಣ್ ಚಂಗಪ್ಪ. ಕೊಡೂರ ಗಡಿ ಭಾಗತ್ತು %100 ಕೋವಿಡ್ ಚೂದುಮದ್ದು ಕೊಡುವ ವ್ಯವಸ್ಥೆ ಆಂಡೊಂದು ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ನಿರ್ದೇಶನ ಮಾಡಿತು. ಕೊಡಗರ ಜಿಲ್ಲಾಧಿಕಾರಿಯರ ಕೂಡ ವಿಡಿಯೋ ಸಂವಾದತ್ಲು ತಕ್ಕ ಪರಂದಾವು. ದೇಶತ್ಲು ಕೋವಿಡ್ರ 3ನೇ ಅಲೆ ಅಕ್ಟೋಬರ್ಲು ಬಪ್ಪ ಸಾಧ್ಯತೆ ಉಳ್ಳ ಅನುಗುಂಡು ಮುಂಜಾಗ್ರತೆ ದೃಷ್ಟಿಲಿ ಗಡಿ ಭಾಗತ್ತು ಎಲ್ಲರಿಗೂ ಕೋವಿಡ್ ಚೂದುಮದ್ದು ಕೊಡ್ಕೊಂಡು ಅಣ್ಣಿಚಿ. ಈ ಸಂವಾದತ್ಲು ತಕ್ಕ ಪರಂದ ಜಿಲ್ಲಾಧಿಕಾರಿ ಗಡಿ ಭಾಗತ್ತರ 20 ಕಿಲೋಮೀಟರ್ ವ್ಯಾಪ್ತಿರ ಸುಮಾರು 30 ಊರ್ಲು ಇಕ್ಕಾಕಲೆ 99,000 ಚೂದುಮದ್ದು ಕೊಡ್ತಿತ್ತು. ಜಿಲ್ಲೆಯಲ್ಲಿ ಹಿಂದೆ ಕಾಕಣೆ ಕೋವ್ಯಾಕ್ಸಿನ್ ಪಿಂಜ ಕೋವಿಶೀಲ್ಡ್ರ ಆದ್ಯತೆ ಡೋಸಲು %90 ಪ್ರಗತಿ ಆಯಿತು ಅಂದಣಿಚಿ. ಈ ನೇರತ್ತು ಎಡಿಸಿ ರಾಜು ಮೊಗವೀರ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಪಿಂಜ ಮುಖ್ಯಪಟ್ಟ ಇಲಾಖೆಯ ಅಧಿಕಾರಿಯ ಹಾಜರಿನ ಜತೆ ಸಮಾಜ ಕಲ್ಯಾಣ ಮಂತ್ರಿ ಪಿಂಜ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಸೆಪ್ಟೆಂಬರ್ 9 ಜಿಲ್ಲೆಗೆ ಬಪ್ಪದಂಡು ಅಂದು ಪೊಲಕ 10:30 ಜಿಲ್ಲಾ ಪಂಚಾಯತ್ ಸಭಾ ಬಡ್ಡೆ